1800425333 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಾಂಜಿ, ಆಪ್ ಕಹಾಂ ಗಯೀ ಥೀ? ಮೈನೆ ಚಾಯ್ ಕಾ ಪಾನೀ ರಖಾ ಥಾ. ಬಹು ಸರ್ಕಾರಿ ಸ್ವಾಸ್ಥ್ಯ ಕರ್ಮಿ ಆಯೇ ಥೇ, ವೋ ಬತಾ ರಹೇ ಥೇ ಕಿ ಹಾಥಿ ಪಾಂವ್ ಸೇ ಬಚಾವ್ ಕಿ ದವಾ 10 ಫರವರಿ ಕೋ ಸಬ್ ಕೋ ದೀ ಜಾಯೇಗಿ ಔರ್ ವೋ ಉನ್ಕೆ ಸಾಮ್ನೇ ಹೀ ಖಾನೀ ಹೈ. ಹಾಥಿ ಪಾಂವ್ ಫೈಲೇರಿಯಾ ಕಹತೇ ಹೈ ಉಸೇ, ವೋ ಮಚ್ಛರ್ ಕೆ ಕಾಟ್ನೇ ಸೇ ಫೈಲ್ತಾ ಹೈ, ಬಡೀ ದರ್ದನಾಕ್ ಬಿಮಾರಿ ಹೈ. ಹಾಂ, ಪರ್ ವೋ ಕಹ ರಹೇ ಥೇ ಕಿ ಸಾಲ್ ಮೇ ಏಕ್ ಬಾರ್ ದವಾ ಖಾನೇ ಸೇ ಇಸ್ಸೇ ಬಚಾ ಜಾ ಸಕ್ತಾ ಹೈ. ಲೋಗ್ ಫಿರ್ ಭೀ ಮನಾ ಕರ್ ದೇತೇ ಹೈ, ಪರ್ ಇಸ್ ಬಾರ್ ಸಬ್ ಕೋ ಖಾನಾ ಹೈ. ಫರ್ವರಿ 10 ಯಾದ್ ರಖನಾ ಬಸ್. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. तज्ञ वाणी. आकाशवाणी ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ MY ತೆಗ್ಗಿ ಅವರ ಧ್ವನಿ ಮುದ್ರಣವನ್ನು ಕೇಳುವಿರಿ. ಕೃಷಿ ಮೇಳ 2024-25 ಈ ಒಂದು ವಿಚಾರ ಸಂಕಿರಣದಲ್ಲಿ ನಮಗೆ ಕೊಟ್ಟಂತ ಒಂದು ಟಾಪಿಕ್ ಅಥವಾ ಅಧ್ಯಾಯ ಏನಂದ್ರೆ ದ್ವಿದಳ ಧಾನ್ಯದಲ್ಲಿ ಮಾರುಕಟ್ಟೆಗಳು. ಈ ಒಂದು ವಿಚಾರವಾಗಿ ಇಲ್ಲಿ ಮಂಡನೆ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಬಹುಶಃ ತಮಗೆಲ್ಲ ಈ ಕೃಷಿ, ಅದರಲ್ಲಿ ಮುಖ್ಯವಾಗಿ ಯಾವುದೇ ಬೆಳೆಗಳ ಉತ್ಪಾದನೆ ಬಗ್ಗೆ ಪೂರ್ವ ಇದರಲ್ಲಿಂದ ಕೂಡ ವಂಶಸ್ಥರಿಂದ ಕೂಡ ಮಾಡ್ಕೊಂಡು ಬಂದಂತಹದ್ದು ತಮಗೆಲ್ಲ ಗೊತ್ತಿದ್ದೇವೆ. ಸೊ ಹೀಗೆ ನಾವು ಈ ಒಂದು ಉತ್ಪಾದನೆಯಲ್ಲಿ ನೋಡ್ತಾ ಹೋದ್ರೆ ಇವತ್ತು ಉತ್ಪಾದನೆಗೇನು ಕೊರತೆ ಇಲ್ಲ, ಆದರೆ ನಮಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಇವತ್ತು ಮಾರುಕಟ್ಟೆ ಬಗ್ಗೆ. ಬಹುಶಃ ಮಾರುಕಟ್ಟೆ ಅಂದರೆ ಉತ್ಪಾದನೆ ಹಾಗೂ ಮಾರಾಟ ಮಾಡಿ ಒಯ್ದು ಒಂದು ಸ್ಥಳದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಮಾಡಿಬಿಡೋದು ಅಂತ ಒಂದು ವ್ಯಾಖ್ಯಾನ ಇದೆ. ಆದರೆ ಇಲ್ಲಿ ತಮಗೆ ಈ ಮಾರುಕಟ್ಟೆ ಬಗ್ಗೆ ಹೇಳೋದಕ್ಕೆ ಮುಂಚೆ ಪೂರ್ವವಾಗಿ ಈ ದ್ವಿದಳ ಧಾನ್ಯ ಉತ್ಪಾದನೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳೋದಾದ್ರೆ, ಬಹುಶಃ ನಮ್ಮ ಒಂದು ದೇಶದಲ್ಲಿ ಭಾರತದ ಆರ್ಥಿಕತೆ ಕೃಷಿಯನ್ನೇ ಪ್ರಭಾವಿತರಾಗಿರ್ತಕ್ಕಂಥ ಒಂದು ವಿಭಾಗ ಮತ್ತು ಇದು ಉದ್ಯೋಗದ ಕೊಡುಗೆ ಸುಮಾರು 49% ಈ ನಮ್ಮ ಕೃಷಿ. ಜೊತೆಗೆ ಇದು ನಮ್ಮ ಕೃಷಿ ಜನಸಂಖ್ಯೆಗೆ ಇಟ್ಟುವಂತಹ ದರದಲ್ಲಿ ಇವತ್ತು ಆಹಾರ ಪೌಷ್ಟಿಕ ಭದ್ರತೆ ಒಂದು ನೆಲೆಗಟ್ಟಿನಲ್ಲಿ ಈ ಒಂದು ಖಾತ್ರಿ ಪಡ್ತಕ್ಕಂಥ ಪ್ರಮುಖ ಆಹಾರ ಧಾನ್ಯಗಳನ್ನು ಕೂಡ ತಾವು ನೋಡಿದ ಅಕ್ಕಿ, ಗೋಧಿ ಇವೆಲ್ಲವೂ ಆದ್ಯತೆ ಹೆಚ್ಚಿನ ಮೇಲೆ ಪ್ರೋತ್ಸಾಹ ನೀಡ್ತಾ ಬಂದಿದೆ ಗೌರ್ಮೆಂಟ್. ಮತ್ತು ಜೊತೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ PDS ಜೊತೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆದುಕೊಂಡು ಈ ಒಂದು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಈಗ ಬೇಳೆಕಾಳು ಎರಡನೇ ಆಯ್ಕೆಯಾಗಿ ಅದರಲ್ಲೂ ಹೆಚ್ಚುವಾಗಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಇವತ್ತು ನಾವು ಬೆಳೀತಾ ಇದ್ದೇವೆ. ಈ ಒಂದು ಆಧಾರ ಸ್ಪರ್ಶ ಕೇಂದ್ರವಾಗಿ ಹೆಚ್ಚು ಮಳೆ ಆಶ್ರಿತ ಪ್ರದೇಶದಲ್ಲಿ ಇವತ್ತು ನಾವು ಅದನ್ನು ಬೆಳೀತಾ ಇದ್ದೇವೆ. ಜೊತೆಗೆ ಈ ಒಂದು ಬೇಳೆಕಾಳಿನ ಪ್ರಮುಖತೆ, ಅದರಲ್ಲಿ ಮುಖ್ಯವಾಗಿ ದ್ವಿದಳ ಧಾನ್ಯದಲ್ಲಿ ಪೌಷ್ಟಿಕತೆ ಬಗ್ಗೆ ಸಮಗ್ರವಾಗಿ ನಮ್ಮ ವಿಜ್ಞಾನಿಗಳು ಕವರ್ ಮಾಡ್ತಾರೆ. ಆದರೂ ಕೂಡ ಈ ಬೇಳೆಕಾಳುಗಳು ಕನಿಷ್ಠ ಸುಮಾರು ಬಹಳ ವರ್ಷಗಳಿಂದ, ಸುಮಾರು 1000 ವರ್ಷಗಳಿಂದ ಸೇವಿಸ್ತಾ ಬಂದಿದ್ದು. ವಿಶ್ವಾದ್ಯಂತ ಬಹಳ ವ್ಯಾಪಕವಾಗಿ ಇದನ್ನ ಬಳಸಲಾಗ್ತಾ ಇದೆ. ಮತ್ತು ಈ ಒಂದು ಬೇಳೆಕಾಳಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಈಗ ತಾವೇನೋ ಹೇಳಿ ಬೇಳೆಕಾಳು ಪ್ರೋಟೀನ್ ಇರಬಹುದು, ನಾರಿನಂಶ ಇತ್ಯಾದಿ ಕಬ್ಬಿಣ ಇವೆಲ್ಲವೂ ಕೂಡ ಅದರಲ್ಲಿ ನೇರವಾಗಿ ಸಿಗೋದ್ರಿಂದ ಅದೊಂದು ಪೂರೈಕೆ. ಮತ್ತು ಇವತ್ತಿನ ಒಂದು ಬೇಳೆಕಾಳು ಉತ್ಪಾದನೆ ಮತ್ತು ಸ್ಥಿತಿಗತಿ ಹೇಳೋದಾದ್ರೆ, ಒಟ್ಟು ನಮ್ಮ ದ್ವಿದಳ ಧಾನ್ಯದ ವಿಸ್ತೀರ್ಣದ ಸುಮಾರು 94.14 million hectares, 5 ಪ್ರತಿ ಹೆಕ್ಟೇರ್ಗೆ ಸುಮಾರು ಸರಾಸರಿ 950 kg ಸರಾಸರಿ ಒಂದು ಧಾನ್ಯವನ್ನು ಇವತ್ತು ಪಡಿತಾ ಇದೆ. ಮತ್ತು ಆಮದು ವಿಶ್ವದ ಅತಿ ದೊಡ್ಡ ಉತ್ಪಾದಕತೆ ದೇಶವಾಗಿ ಹೊರಹೊಮ್ಮಿದೆ. ಹಾಗೂ ಈ ಒಂದು ನಮ್ಮ ದೇಶ ಈ ಬೇಳೆಕಾಳು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಮತ್ತು ಇನ್ನು ನಾವು ಋತುಮಾನವಾಗಿ ಬೆಳೆತಕ್ಕಂತಹ ಈ ಬೆಳೆಗಳಲ್ಲಿ ಮುಖ್ಯವಾಗಿ ಬೇಳೆಕಾಳುಗಳು, ಈ ಮುಂಗಾರು ತೊಗರಿ, ಉದ್ದಿನಬೇಳೆ, ಹೆಸರು, ಅಲಸಂದಿ, ಹುರುಳಿ ಹಾಗೂ ಮಡಿಕೆ ಕಾಳು ಇವೆಲ್ಲ ಬೆಳೀತಾರೆ. ಅದೇ ರೀತಿ ಹಿಂಗಾರಲ್ಲಿ ಕಡಲೆ, ಬಟಾಣಿ, ಚೆನ್ನಂಗಿ ಬೆಳೆ ಅಂತ ಇವತ್ತೇನು ಕರಿತೀವಿ, ಮತ್ತು ರಾಜ್ಮಾ. ಕೊನೆಗೆ ಇನ್ನೊಂದು ವಸಂತ ಋತು, ಹಿಂಗಾರ ಆದ್ಮೇಲೆ ಇನ್ನೊಂದು ವಸಂತ ಋತು ಏನಂತಂದ್ರೆ ಉದ್ದಿನಬೇಳೆ, ಅಲಸಂದಿ ಕಾಳು ಕೂಡ ಬೆಳೀತಾರೆ. ಇವತ್ತು ನಾವು ವಿಸ್ತೀರ್ಣವಾಗಿ ಬೇಳೆಕಾಳು ಉತ್ಪಾದನೆಯಲ್ಲಿ ನಾವು ನೋಡಿದ್ರೆ ಅದೇ ಈ ಋತುಮಾನ ಹಂಗಾರ ವಾಯ್ಸ್, ಇವತ್ತೇನು ನಾವು ಖರೀಫ್, ರಬಿ, ಸಮರ್ ಅಂತ ಕರಿತೀವಿ. ಇದರಲ್ಲಿ ಸುಮಾರು ಮುಂಗಾರು ಪ್ರದೇಶ ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 136.2 ಲಕ್ಷ ಹೆಕ್ಟೇರ್ ಪ್ರದೇಶ, ಜೊತೆಗೆ 80.97 ಲಕ್ಷ ಟನ್ ಉತ್ಪಾದನೆ ಹಾಗೂ ಸರಾಸರಿ ಕೆಜಿ ಹೆಕ್ಟೇರ್ ಇಳುವರಿ ಸುಮಾರು 595 ಕೆಜಿ ಮುಂಗಾರಿಯಲ್ಲಿ ನಾವು ಪಡಿತಾ ಇದ್ದೇವೆ. ಅದೇ ರೀತಿ ಹಿಂಗಾರಿ ನಾವು ನೋಡಿದ್ರೆ ಸುಮಾರು 155 ಲಕ್ಷ ಹೆಕ್ಟೇರ್ ಪ್ರದೇಶದಿಂದ ಸುಮಾರು 169.87 ಲಕ್ಷ ಟನ್ ಬೆಳೆಯನ್ನು ನಾವು ಪಡಿತಾ ಇದ್ದೀವಿ. ಸರಾಸರಿ ಎವರೇಜ್ ಇಳುವರಿ ಈ ಒಂದು ಹಿಂಗಾರಿನಲ್ಲಿ ಹೆಚ್ಚಿದೆ, ಅದರ ಒಂದು ದ್ವಿಗುಣ ಆಗ್ತದೆ, ಸುಮಾರು 1076 ಕೆಜಿ ಪ್ರತಿ ಹೆಕ್ಟೇರ್ಗೆ ಇದೆ. ಸೊ ಒಟ್ಟಾರೆ ನಾವು ಎಲ್ಲ ಹಂಗಾಮ ತಗೊಂಡು ನೋಡಿದಾಗ ಸುಮಾರು 291 ಲಕ್ಷ ಹೆಕ್ಟೇರ್ನಷ್ಟು ವಿಸ್ತೀರ್ಣ ವ್ಯಾಪಿಸಿ ಇದರಿಂದ ಸುಮಾರು 147 ಲಕ್ಷ ಟನ್ನಷ್ಟು ನಾವು ಉತ್ಪಾದನೆ ಮಾಡಿ ಅದರ ಒಂದು ಸರಾಸರಿ ಎವರೇಜ್ ಇವತ್ತು 851 ಕೆಜಿ ಹೆಕ್ಟೇರ್ಗೆ ಇದೆ. ಮತ್ತು ರಾಜ್ಯವಾರು ಸಿಂಹಪಾಲು, ಇವತ್ತು ನಮ್ಮ ದೇಶದಲ್ಲಿ ಸುಮಾರು 11 ರಾಜ್ಯಗಳಲ್ಲಿ ಈ ಬೇಳೆಕಾಳುಗಳನ್ನ ಅಂದರೆ ತೋಳಿನ ಯಥೇಚ್ಛವಾಗಿ ಬೆಳೀತಾರೆ. ಅದರಲ್ಲಿ ಪ್ರಥಮವಾಗಿ ರಾಜಸ್ಥಾನ ಸುಮಾರು 60.69 ಲಕ್ಷ ಹೆಕ್ಟೇರ್ ಪ್ರದೇಶದಿಂದ ಸುಮಾರು 21% ಪ್ರದೇಶ 21% ಅಂದ್ರೆ 21% ಉತ್ಪಾದನೆಯಲ್ಲಿ ಸಾಧಾರಣವಾಗಿ 40.36 ಲಕ್ಷ ಟನ್ ಹೆಕ್ಟೇರ್. ಇದಾದ್ಮೇಲೆ ಎರಡನೇ ಬರೋದೇ ಮಧ್ಯಪ್ರದೇಶ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಕರ್ನಾಟಕ. ಸೊ ಒಟ್ಟು ಸುಮಾರು ಈ ಒಂದು ಏನು 11 ರಾಜ್ಯಗಳು ಇವತ್ತ ಬೇಳೆಕಾಳು ಉತ್ಪಾದನೆಯನ್ನ ಮಾಡಿ ದೇಶಕ್ಕೆ ಇದ್ದು ಇದರಲ್ಲಿ ಸುಮಾರು 291 ಲಕ್ಷ ಹೆಕ್ಟೇರ್ ಪ್ರದೇಶದಿಂದ ಈ ಒಂದು 11 ರಾಜ್ಯಗಳಿಂದ ಸುಮಾರು 247 ಲಕ್ಷ ಟನ್ ಉತ್ಪಾದನೆ ಆಗ್ತಾ ಇದೆ. ಮತ್ತು ಸರಾಸರಿ ಇಳುವರಿ ಇವತ್ತು ತಗೊಂಡ ಈ 11 ರಾಜ್ಯಗಳದ್ದು ಸುಮಾರು 851 ಕೆಜಿ ಪ್ರತಿ ಹೆಕ್ಟೇರ್ಗೆ ಆಗ್ತದೆ. ಬೆಳೆ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಂತಹ ಇದು ತೊಗರಿ ಬೆಳೆ, ಕಡಲೆ ಆಗಿರಬಹುದು, ಇವು ಹೆಚ್ಚಿನ ಒಂದು ಉತ್ಪಾದನೆಗೆ ಶೇಕಡ ಹೆಚ್ಚಿನ ಒಂದು ಅವಕಾಶವನ್ನು ನಮ್ಮಲ್ಲಿ ಇದೆ. ಆದರೂ ಕೂಡ ಈ ಕರ್ನಾಟಕ ಬೆಳೆ ಪ್ರಮುಖ ಧಾನ್ಯಗಳು ತೊಗರಿ, ಕಡಲೆ, ಉದ್ದು, ಹೆಸರು, ಕರ್ನಾಟಕ ಒಟ್ಟು ಬೇಳೆಕಾಳುಗಳೇ ಶೇಕಡ 60%ಕ್ಕಿಂತ ಹೆಚ್ಚು ಭಾಗವನ್ನು ಈ ನಮ್ಮ ತೊಗರಿ ಮತ್ತು ಕಡಲೆ ವ್ಯಾಪಿಸಿದೆ ಅಂತ ನಾವು ಹೇಳಿಕೆ ಇಷ್ಟಪಡ್ತೇವೆ. ಮತ್ತು ಇವು ಮಾರುಕಟ್ಟೆಗೆ ಸಂಬಂಧಿಸಿದ ಹಾಗೆ ಸಾಧಾರಣವಾಗಿ ನಾವು ಈ ತೊಗರಿ ಮಾರುಕಟ್ಟೆಗಳು ತಮಗೆ ಗೊತ್ತಿದ್ದ ಹಾಗೆ ಇದರ ಒಂದು ನಾವು ಇನ್ನೂ ಒಂದು ಅರ್ಥದಲ್ಲಿ ಮಾರುಕಟ್ಟೆ ಮಾರ್ಗಗಳು ಅಂತ ಕರಿತೀವಿ. ಮಾರುಕಟ್ಟೆ ಸಾಧಾರಣವಾಗಿ ಎಲ್ಲ ನಾವು ಗ್ಲೋಕಲ್ ಮಾರ್ತೇವೆ. ಇವತ್ತಿನ ರೈತರು ಬೆಳೆದಂತ ರೈತರು ಲೋಕಲ್ ಮಾರ್ತಾರೆ, ದಾವಣಗೆರೆ, ಬೆಂಗಳೂರು, ಹೈದರಾಬಾದು, ಮಹಾರಾಷ್ಟ್ರ ಹಿಂಗೆಲ್ಲವೂ ಕಡೆ ಮಾರುಕಟ್ಟೆ ಇದೆ. ಆದರೆ ಹೆಚ್ಚಿನ ರೈತರು ತಾವೇ ಸ್ಥಳೀಯವಾಗಿ ಮಾರಾಟ ಮಾಡಿಕೊಂಡು ಬಿಡ್ತಾರೆ. ಅದು ಒಂದು ಅದಕ್ಕೆ ಇಲ್ಲಿ ಆ ಒಂದು ಉಪಾಯಗಳು ಮಾರುಕಟ್ಟೆ ಅಂದ್ರೆ ಈಗ ನಾವು ಸ್ಥಳೀಯವಾಗಿ ಮಾರೋಕ್ಕಿಂತ ಎಲ್ಲ ರೈತರು ಒಗ್ಗೂಡಿ ಅಂದ್ರೆ ಈಗ ಸಾಧಾರಣ ಉದಾಹರಣೆಗಾಗಿ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್, ಮಹಿಳಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತದೆ, ರೈತರ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತದೆ, ಅಥವಾ ಸಂಸ್ಥೆಗಳಿದಾವೆ, ಸಂಘಗಳಿದಾವೆ. ಹಾಗೆ ಆ ಸಂಘಗಳ ಮುಖಾಂತರ ಅಂದ್ರೆ ನಾನು ಹೇಳೋ ತಾತ್ಪರ್ಯ ಇಷ್ಟೇ, ಒಬ್ಬೊಬ್ಬರೇ ರೈತರು ಹೋಗಿ ಮಾರೋದಕ್ಕಿಂತ ಎಲ್ಲ ರೈತರು ಕೂಡ ಸುಮಾರು ಒಂದು ಆ ಹಳ್ಳಿಯಲ್ಲಿ ಅಥವಾ ಒಂದು ಹೋಬಳಿಯಲ್ಲಿ ಸೊಸೈಟಿ ಮೂಲಕ ಆಗಿರ್ಬೋದು, ಸಂಸ್ಥೆಗಳ ಮೂಲಕ ಆಗಿರ್ಬೋದು, ಸಂಘಗಳ ಮೂಲಕ ಆಗಿರ್ಬೋದು, ಒಟ್ಟಾರೆ ಕೂಡಿಸಿ ಇವತ್ತು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಕೂಡ ಇದೆ, ಅದು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದೆ. ಸೊ ಆ ರೀತಿ ನಾವೇನಾದರೂ ನಮ್ಮ ಉತ್ಪನ್ನ ಮಾರುಕಟ್ಟೆಗೆ ಸಾಗಿಸಿದ್ದಾದರೆ ಅವರಿಗೆ ಲಾಭ ಆಗ್ತಕ್ಕಂಥದ್ದು ಇದೆ. ಯಾಕಂದ್ರೆ ನಾವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಹೋಗಿ ಮಾಡೋದ್ರಿಂದ ಖರ್ಚು ವೆಚ್ಚವಾಗ, ಅದಕ್ಕೆ ಒಟ್ಟಾರೆ ಈ ಬೇಳೆಕಾಳು ಮಾರಾಟ ಮಾರ್ಗಗಳಿಂದ ಒಂದು ವಿಶ್ಲೇಷಣೆ ತಮ್ಮ ಮುಂದಿರ್ತೇನೆ. ಸೊ ಎರಡು ಭಾಗವಾಗಿ ಈ ಬೇಳೆಕಾಳು ಉತ್ಪಾದನೆಯಲ್ಲಿ ಮಾರಾಟ ಮಾರ್ಗಗಳು ಅಂತ ಬರ್ತದೆ. ಬೇಳೆಕಾಳು ಉತ್ಪಾದಕರು ಅಂದ್ರೆ ರೈತರು ಬೇಳೆಕಾಳು ಉತ್ಪಾದನೆ ಸಾಂಸ್ಥಿಕ ಸಂಸ್ಥೆಗಳಿಗೆ ಸರ್ ನಾವು ಕರಿತೀವಿ ಎಪಿಎಂಸಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಕೃಷಿ ಒಕ್ಕಲ್ತನ ಒಟ್ಟುಗಳ ಮಾರುಕಟ್ಟೆ ಸಮಿತಿ ಇದು ಸುಮಾರು 1966 ರೈತರ ಒಂದು ಹಿತದೃಷ್ಟಿ ರೈತರ ಒಂದು ಹಿತದೃಷ್ಟಿ ಕಾಪಾಡಲಿಕ್ಕೆ ಹುಟ್ಟಿದಂತ ಒಂದು ಗೌರ್ಮೆಂಟ್ ಸಂಸ್ಥೆ ಆಗಿತ್ತು. ನಾವು ಮಾರುಕಟ್ಟೆಗೂ ಕೂಡ ಎಪಿಎಂಸಿಗೆ ಹೋಗಿ ಮಾರಿದ್ರೆ ನಿಮಗೆ ಒಳ್ಳೆ ಒಂದು ದರ ಸಿಗ್ತದೆ ಅಂತ ನಾವು ಅವರಿಗೆ ಸಲಹೆ ಮಾಡ್ತೀವಿ. ಅದಾದ್ಮೇಲೆ ಅಲ್ಲಿಂದ ಮತ್ತೆ ಪ್ರೊಸೆಸ್ ಮೂವ್ ಆಗೋದು ಪ್ರೊಡ್ಯೂಸ್ ಪ್ರೊಸೆಸಿಂಗ್. ಇಲ್ಲಿ ಪ್ರೊಕ್ಯೂರ್ಮೆಂಟ್ ಏಜೆನ್ಸಿ ಇವತ್ತೇನು ಕಾ ತುಂಬಿಕೊಂಡು ಆಗಿ ಯೂಸ್ ಆಗಿರ್ಬೋದು ಅಥವಾ ಉತ್ಪಾದಕರಿಂದ ದಾಲ್ ಮಿಲ್ಲಿಗೆ ಹೋಗುವುದು ಆಮೇಲೆ ಸಗಟು ವ್ಯಾಪಾರ ಉತ್ಪಾದನೆ ಮುಂದೆ ಸಗಟು ವ್ಯಾಪಾರ ಸಗಟು ವ್ಯಾಪಾರದಿಂದ ಕಿರುಕಳ ಇವತ್ತೇನು ನಾವು ಚಿಲ್ಲರೆ ವ್ಯಾಪಾರ ಅಂತ ಕರಿತೀವಿ. ಈ ರೀತಿ ಒಂದು ಮಾರ್ಗ. ಇನ್ನೊಂದು ಮಾರ್ಗ ಬರೋದು ಉತ್ಪಾದಕರು ಅಂದ್ರೆ ಬೇಳೆಕಾಳು ಉತ್ಪಾದನೆ ಮಾಡತಕ್ಕಂತ ರೈತರು ಅಲ್ಲಿ ರೈತರಿಂದ ಖಾಸಗಿ ಕಂಪನಿಗಳಿಗೆ ಹೋಗುವುದು ಮತ್ತು ರೈತರಿಂದ ಕಂಪನಿಗಳಿಗೆ ಏಜೆಂಟು ಸಗಟು ಮಾರಾಟಗಾರರು ಮತ್ತು ದಾಲ್ ಮಿಲ್ಲು ಮತ್ತು ಸಗಟು ವ್ಯಾಪಾರಗಳು ಮತ್ತು ಚಿಲ್ಲರೆ ವ್ಯಾಪಾರ ಮತ್ತು ಕೊನೆಗೆ ಎರಡೂ ಮಾರ್ಗಗಳು ಬಂದು ಸೇರೋದು ಗ್ರಾಹಕರಿಗೆ. ಸೊ ಇಲ್ಲಿ ಅಲ್ಟಿಮೇಟ್ಲಿ ಗ್ರಾಹಕರೇ ಹಿಂಗಾಯಿತು. ಈಗ ನಾವು ಬೇಳೆಕಾಳು ಮಾರುಕಟ್ಟೆ ಅಥವಾ ಬೇಳೆಕಾಳು ಉತ್ಪಾದನೆ ವಿಶ್ಲೇಷಣೆ ಬಹಳ ಚಿಕ್ಕದ ಆದ್ರೆ ಇಲ್ಲಿ ನಾವು ರೈತರಿಗೆ ನಮ್ಮ ಒಂದು ಇದರಲ್ಲಿ ಹೇಳೋದಂತಂದ್ರೆ ಈಗ ಆಲ್ರೆಡಿ ತಾಂತ್ರಿಕತೆ ಬಗ್ಗೆ ಹೇಳಿದ್ದಾರೆ ಬಟ್ ನಮ್ಮ ಒಂದು ವಿಭಾಗದಿಂದ ನಮ್ಮ ರೈತರಿಗೆ ತಿಳಿಸ್ತಕ್ಕಂತ ಒಂದು ಏನಪ್ಪಾ ಅಂತಂದ್ರೆ ಈ ಒಂದು ಮಾರುಕಟ್ಟೆಗೆ ಅಗದಿ ಯೋಗ್ಯವಾಗಿರ್ತಕ್ಕಂತ ಒಂದು ಉತ್ಪನ್ನ ತಯಾರು ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ನಾವು ರೈತರು ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೋಬೇಕು. ಏನಪ್ಪ ನಮಗಿರ್ತಕ್ಕಂತ ಒಂದು ಭೂಮಿ ನಾವು ಏನ್ ಬೆಳಿಬೇಕು ನಮಗೆಷ್ಟು ಲ್ಯಾಂಡ್ ಲಭ್ಯತೆ ಇದೆ ಇವತ್ತು ಯಾವುದೇ ಕೂಡ ಇದ್ರೂ ಉತ್ಪನ್ನಗಳ ಬೆಲೆ ಏರಿಕೆ ಹೆಚ್ಚಾಗಬೇಕಾದ್ರೆ ಮುಖ್ಯವಾಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಬೇಡಿಕೆ ಮೇಲೇನೆ ಇದೆ ಹೌದಾ. ಈ ಒಂದು ವಿಷಯವನ್ನ ಅಥವಾ ತಮ್ಮ ಒಂದು ಏನಂತೀವಿ ಎಕ್ಸ್ಪೀರಿಯನ್ಸ್ ತಮ್ಮ ಅನುಭವದ ಕೃಷಿಯ ಅನುಭವದ ಮೇಲೆ ಯಾವುದು ಯಾವಾಗ ಎಲ್ಲಿ ಎಷ್ಟಕ್ಕೆ ಮಾರ್ತದ ಹೌದಾ ಆಮೇಲೆ ಯಾವುದಕ್ಕೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂಥದ್ದು ನಾವು ಇರ್ತವೆ. ಅದಕ್ಕೆ ಯಾವುದೇ ರೈತರಿದ್ರು ಕೂಡ ತಮ್ಮಲ್ಲಿ ಇರ್ತಕ್ಕಂತ ಭೂಮಿ 5 ಎಕರೆ ಇರ್ಬೋದು 6 ಎಕರೆ ಇರ್ಬೋದು 4 ಎಕರೆ 10 ಎಕರೆ ಇರ್ಬೋದು ಇಲ್ಲಿ ನೀವು ಸಮಗ್ರ ಬೇಸಾಯ ಪದ್ಧತಿಗೆ ಹೋಗಬೇಕು. ಒಂದೇ ಬೆಳೆ ಏಕ ಬೆಳೆ ಆಲ್ರೆಡಿ ಹೇಳಿದ್ರು ಸರ್ ಒಂದೇ ಬೆಳೆ ಪದ್ಧತಿ ಮಾಡಬಾರದು ಸಮಗ್ರ ಬೇಸಾಯ ಪದ್ಧತಿಗಳನ್ನು ಬೇರೆ ಬೇರೆ ಬೆಳೆಗಳನ್ನ ನಾವು ಹಾಕಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದ್ರೆ ಯಾವುದೇ ಒಂದು ಉತ್ಪಾದನೆಯಲ್ಲಿ ನಾವು ಕಡಿಮೆ ಬೆಲೆ ಸಿಕ್ಕರೆ ಇನ್ನೊಂದರಲ್ಲಿ ನಮಗೆ ಒಳ್ಳೆ ಸಿಕ್ಕಿಲ್ಲ. ಅದಕ್ಕೆ ಯಾವುದೇ ಇದ್ರೂ ಕೂಡ ಡಿಮ್ಯಾಂಡ್ ನೋಡ್ಕೊಂಡ್ರೆ ಪ್ರಸ್ತುತವಾಗಿ ಕಳೆದ 4-5 ವರ್ಷದಿಂದ ಅಥವಾ 8-10 ವರ್ಷದಿಂದ ಏನು ಉತ್ಪಾದನೆ ಆಗಿದ್ದು ಮಾರಾಟದ ಬೆಲೆ ಇದೆ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಅದನ್ನು ನೋಡಿಕೊಂಡು ವಿಚಲಿತರಾಗದೆ ಅದನ್ನ ನಾವು ಸರಿಯಾಗಿ ಪಾಲಿಸಿಕೊಂಡು ಬಂದ್ರೆ ನಾವೊಂದು ಒಳ್ಳೆಯ ಒಂದು ಬೆಲೆಯನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಲ್ಲ ಅಂದ್ರೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವತ್ತೂ ಸಮಗ್ರ ಬೇಸಾಯ ಪದ್ಧತಿಯನ್ನು ಮಾಡೋಕ್ಕಿಂತ ಮುಂಚೆ ತಮ್ಮ ಒಂದು ಮಣ್ಣಿನ ಫಲವತ್ತತೆ ಯಾವ ರೀತಿ ಇದೆ ಏನ್ ಕೊರತೆ ಇದೆ ಅದರ ಪೂರೈಕೆ ಮಾಡಬೇಕು ಆಮೇಲೆ ಯಾವ ಭಾಗದಾಗ ಯಾವ ಕ್ರಾಪ್ ಹಾಕಬೇಕು ಅನ್ನೋದನ್ನು ನೀವು ಮನದಟ್ಟು ಮಾಡಿಕೊಳ್ಬೇಕು. ಅದರ ತಾಂತ್ರಿಕತೆ ಇವತ್ತು ಏನ್ ಕೊಟ್ಟಿದ್ದಾರೆ ಆಮೇಲೆ ಖರ್ಚು ಕಡಿಮೆ ಆಗಲಿಕ್ಕೆ ಸಾಕಷ್ಟು ಇವತ್ತು ಪರಿಕರಗಳಿದಾವೆ ಹೌದಾ ರಾಸಾಯನಿಕ ಪರಿಕರ ಅದಕ್ಕೆ ಪೂರಕವಾಗಿ ನಮ್ಮ ಸ್ಥಳೀಯ ಪರಿಕರಗಳನ್ನು ಕೂಡ ನಾವು ಮಾಡ್ಕೋಬಹುದು ಹೌದಾ ಹಸಿರಲ್ಲಿ ಗೊಬ್ಬರಗಳನ್ನು ಬೆಳೆದನ್ನು ಕೂಡ ನಾವು ಕೆಲ ಪರಿಕರಗಳ ವೆಚ್ಚವನ್ನು ಕಡಿಮೆ ಅಂದ್ರೆ ಅದ್ರ ಒಂದು ಕ್ವಾಂಟಿಟಿನ ರೆಡ್ಯೂಸ್ ಮಾಡಿ ಖರ್ಚಿನಲ್ಲಿ ಬಾಬತ್ತಲ್ಲಿ ಕಡಿಮೆ ಮಾಡಬಹುದು. ಈ ರೀತಿ ನಾವು ಖರ್ಚು ವೆಚ್ಚದಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧನಗಳಿದ್ದಾವೆ ಆ ರೀತಿ ಅವನ್ನು ಕೂಡ ನಾವಿವತ್ತು ಬಳಸಿಕೊಂಡು ಮಾಡಿದ್ದೇ ಆದರೆ ನಮಗೆ ಕೃಷಿ ಒಂದು ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ಈ ಒಂದು ಸನ್ನಿವೇಶದಲ್ಲಿ ರೈತರು ವಿಚಲಿತ ಆಗದೆ ಯಾಕಂದ್ರೆ ಮೊನ್ನೆ ಹೇಳಿದ್ರು ನಮ್ಮ ಇವರು ಅಪ್ಪಾಜಿನ ಅಡ್ಕೊಂಡು ಹೇಳಿದ್ರು ಏನಂತಾರೆ ಒಂದು ಬೆಳೆ ಬಂತು ಅದ್ರ ರೇಟ್ ಒಳ್ಳೇದಿತ್ತಂದ್ರೆ ನೆಕ್ಸ್ಟ್ ಅದನ್ನೇ ಹಾಕಿಬಿಡೋದು. ಸೊ ಈ ರೀತಿ ಆಗಬಾರ್ದು ಡಿವೇಷನ್ ಆಗಬಾರ್ದು ಯಾಕಂದ್ರೆ ಒಂದ್ಸಲ ಎಲ್ಲೋ ಬಂತು ಮತ್ತೆ ಅದ್ರ ನೆಕ್ಸ್ಟ್ ಇಯರ್ ಇರೋದಿಲ್ಲ. ಸೊ ಪ್ರತಿ ಒಂದು ಟರ್ಮ್ ವೇರಿಯೇಷನ್ ಆಗ್ತಾ ಇರ್ತದೆ ಯಾಕಂದ್ರೆ ಕ್ರಾಪಿಂಗ್ ಪ್ಯಾಟರ್ನ್ ಶಿಫ್ಟ್ ಆತಪ್ಪ ಅಂತಂದ್ರೆ ಅಲ್ಲೆಲ್ಲ ರೈತರಿಗೆ ಬಹಳಷ್ಟು ತೊಂದರೆ ಆಗ್ಬಿಡ್ತು. ಆ ದೃಷ್ಟಿಯಲ್ಲಿ ಬಹುಶಃ ಉದಾಹರಣೆ ಹೇಳೋದಾದ್ರೆ ಮುಂಚೆ ಸುಮಾರು ಒಂದು 15-20 ವರ್ಷದಿಂದ ನಾವು ಅಲ್ಲಿ ಗುಲ್ಬರ್ಗ ಇದ್ದಾಗ ಪಪ್ಪಾಯ ಪ್ರಿಡಾಮಿನೆಂಟ್ ಪ್ರಧಾನವಾಗಿ ಬೆಳೀತಾ ಇದ್ರು. ಆ ಪಪ್ಪಾಯ ಬೆಳೆಗೆ ಗುಲ್ಬರ್ಗದಲ್ಲಿ ಎಷ್ಟೊಂದು ಪ್ರಾಧಾನ್ಯತೆ ಇತ್ತಪ್ಪ ಅಂತಂದ್ರೆ ಬಹುಶಃ ಆಕಸ್ಮಿಕವಾಗಿ ನಮ್ಮ ಗುಲ್ಬರ್ಗ ಭಾಗಕ್ಕೆ ಆ ಏರಿಯಾ ಸಡನ್ಲಿ ವ್ಯಾಪ್ತು. ಇದಕ್ಕೆ ಮೂಲ ಕಾರಣ ಇದೆ ಗುಜರಾತ್, ಮಧ್ಯಪ್ರದೇಶ್, ಇಂದೋರ್ ಆ ಭಾಗದಲ್ಲಿ ಬೆಳೀತಕ್ಕಂತ ಪಪಾಯ, ಅದು ಪೆಥಾಲಜಿಯನ್ ಮಜಾಕರಿಂಗ್ ಸ್ಪಾಟ್ ಅಂತ ಏನು ಹೇಳ್ತಾರೆ ಇವತ್ತು ರೋಗ ತಜ್ಞರು. ಆ ಒಂದು ರೋಗ ಬಂದು ಎಂಟರ್ ಏರಿಯಾನೇ ವಾಶೌಟ್ ಆಗಿ ಹೋಗ್ಬಿಡ್ತು. ಅಲ್ಲಿ ಲಭ್ಯತೆ ಇಲ್ಲದಕ್ಕೆ ಎಲ್ಲೋ ಒಂದು ಅಲ್ಪ ಸ್ವಲ್ಪ ರೈತರು ನಮ್ಮಲ್ಲಿ ಬೆಳೆದಿದ್ರು ಗುಲ್ಬರ್ಗದಾಗ, ಅವಾಗ ಅವರು ಕರೀತಾರ ಏನಿರ್ತಾರ, ಆ ಕರೀತಾರ ಅಲ್ಲಿ ಬಂದಾಗ ಅವ್ರಿಗೆ ಪ್ರೊಡಕ್ಟ್ ಇಲ್ಲ, ಪ್ರೊಡ್ಯೂಸ್ ಇಲ್ಲ, ಅವ್ರಿಗೆ ಅನಿವಾರ್ಯ ಇದೆ. ಯಾಕಂದ್ರೆ ಅವರು ಮಾರುಕಟ್ಟೆಯಲ್ಲಿ ಕೆಲವೊಂದು ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ, ಅವ್ರು ಏನಾದ್ರೂ ಪೂರೈಸಬೇಕು. ಆ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಸಿಕ್ಕಿದ್ದೆ ಗುಲ್ಬರ್ಗ. ಅವಾಗ ಅವ್ರು ಬಂದು ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡ್ಬಿಟ್ರು ಅವ್ರ ಏನ್ ಇತ್ತು ಡಬಲ್ ರೇಟ್, ಅದು ಆದ ತಕ್ಷಣ ಪಪ್ಪಾಯಿ ಇಷ್ಟು ರೇಟ್ ಬಂತು ಅಂತೇಳಿ ಅವ್ರು ನಮ್ಮಲ್ಲಿ ಸ್ಟಾರ್ಟ್ ಗುಲ್ಬರ್ಗಲ್ಲಿ ಸ್ಟಾರ್ಟ್ ಮಾಡಿಬಿಟ್ರು. ಅವರು ಒಂದಿಷ್ಟು ವರ್ಷ ಪೀಕ್ ಪರಿಣಾಮ ಹೋಯ್ತು. ಅದನ್ನ ನೋಡ್ಕೊಂಡು ನಮ್ಮಲ್ಲಿ ಚಾಲು ಆದ್ರು, ನಮ್ಮಲ್ಲಿ ಚಾಲು ಆಗಿ ಒಂದ್ ಐದಾರು ಏಳು ವರ್ಷದೊಳಗೆ, ಏಳು ವರ್ಷ ಹೋಗಿಲ್ಲ ನನಗನ್ಸು ಮಟ್ಟಿಗೆ ಆರು ವರ್ಷ ನನ್ನ ಒಂದು ಅಂದಾಜ ಪ್ರಕಾರ. ಸೊ ಬೈ ದಟ್ ಟೈಮ್ ಆ ಒಂದು ಪೀರಿಯಡ್ ನಲ್ಲಿ ಅವರು ಮಣ್ಣಿನಲ್ಲಿರ್ತಕ್ಕ ತಾಂತ್ರಿಕತೆ ಬಗ್ಗೆ ಕೇಳ್ಕೊಂಡು ಮಣ್ಣಿನಲ್ಲಿ ಬಂದಂತ ಒಂದು ಅದೇ ರೋಗ ಸರಿಪಡಿಸಿಕೊಂಡು ಅಲ್ಲಿ ಮತ್ತೆ ಅವ್ರು ಸ್ಟಾರ್ಟ್ ಮಾಡ. ಖರೀದಾರರು ಇಲ್ಲಿ ಬರಲಿಲ್ಲ ಮತ್ತೆ ಅಲ್ಲೇ, ಯಾಕಂದ್ರೆ ಇಲ್ಲಿ ಅವರು ಖರ್ಚು ವೆಚ್ಚ ಇಲ್ಲಿ ಬಂದ್ರೆ ಅವ್ರಿಗೆ ಹೆಚ್ಚಾಗಿ ಟ್ರಾನ್ಸ್ಪೋರ್ಟೇಷನ್ ಆಗ್ತದೆ. ಈ ರೀತಿಯಿಂದ ಅದಕ್ಕೆ ನಾವು ಹೇಳೋ ತಾತ್ಪರ್ಯ ಇಷ್ಟೇ, ಸಡನ್ಲಿ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಮಾಡೋದ್ರಿಂದ ನಮ್ಮ ರೈತರಿಗೂ ಹಾನಿನೂ ಆಗ್ತದೆ ಒಳ್ಳೇದಾಗ, ಬಟ್ ಅದು ಶಾಶ್ವತವಾಗಿ ಇರೋದಿಲ್ಲ. ಆ ದೃಷ್ಟಿಯಲ್ಲಿ ನಾನು ಅಲ್ಲಿ ಹೆಚ್ಚು ಯಾಕೆ ಅವರು ಬೆಳೀತಾರೆ ಅಂತಂದ್ರೆ, ಅವರು ಟೇಬಲ್ ಫುಟ್ ಆಗಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್ ಈ ಭಾಗದ ರಾಜ್ಯದ ಜನರು ಬೆಳಗಿಂದ ನಾವು ಏನ್ ನಾಷ್ಟ ಇಷ್ಟ ಹಂಗೆ ಸೇವನೆ ಮಾಡ್ತೀವಿ ಹಂಗೆ ಅವರು ನಾಷ್ಟ ಜೊತೆ ಈ ಒಂದು ಪಪ್ಪಾಯನ್ನ ಮಾಡ್ತಾರೆ. ಸೊ ಆ ರೀತಿಯಿಂದ ಜಸ್ಟ್ ನಿಮ್ಗೆ ಉದಾಹರಣೆ ಕೊಟ್ಟೆ. ಅದಕ್ಕೆ ಸಮಗ್ರ ಬೇಸಾಯ ಪದ್ಧತಿಯನ್ನ ನಾವು ಪಾಲಿಸಿಕೊಂಡು ಹೋಗಿದ್ದಾದ್ರೆ ಒಳ್ಳೆಯ ಒಂದು ಲಾಭ ಪಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತ ಮಾತನ್ನು ಹೇಳ್ತಾ, ಇನ್ನೂ ಮಾರುಕಟ್ಟೆಗಳು ನಿಮಗೆ ಇವತ್ತು ಆರ್ಎಸ್ಕೆ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯತೆ ಇದೆ. ನೀವು ಅಲ್ಲಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನ ಜಸ್ಟ್ ನೀವು ಸಂಪರ್ಕ ಮಾಡಿ, ನಂದಿಷ್ಟು ಪ್ರೊಡ್ಯೂಸ್ ಅದ ಬರ್ತದೆ, ಇಷ್ಟು ಅಂದಾಜು ಬರ್ತದೆ, ನಾನು ಎಲ್ಲೆಲ್ಲಿ ಮಾರ್ಲಿಕ್ಕೆ ಸಾಧ್ಯ ಅದು ಯಾವ ಮಾರ್ಕೆಟ್, ನೀವು ಜಸ್ಟ್ ಹೋಗಿ ನೋಡಿದ್ರೆ ಒಂದ್ ಅಂದಾಜು ನೀವು ಇಷ್ಟು ಯಾವಾಗ ಪ್ರೊಸೆಸ್ ಮಾಡಿ ಎಲ್ಲ ಮಾಡಿ ಮಾರುಕಟ್ಟೆಗೆ ತರ್ತೀರಿ, ಮಾಲ್ ತರ್ತೀರಿ ಅಂದ್ರೆ ಆ ಪೀರಿಯಡ್ನಾಗ ನೀವು ಮಾಡೋ ಒಂದು ಪ್ಲಾನ್ ಹಾಕೊಂಡು ಬಂದಲ್ಲಿ ಕೇಳಿದ್ರಂದ್ರೆ ನಿಮ್ಗೆ ಗೊತ್ತಾಗ್ತದೆ ಈ ವಾರ ಇವತ್ತಿಗೆ ಇಷ್ಟು ರೇಟ್ ಅದ, ಇನ್ನೊಂದ್ ಎರಡು ಮೂರು ನಿಮಿಷಕ್ಕೆ ಎಷ್ಟು ಆಗ್ತದ ಒಂದು ಅಂದಾಜು ಸಿಗ್ತದ. ಆಮೇಲೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟಿದೆ, ಯಾವ ಮಾರುಕಟ್ಟೆಯಲ್ಲಿ ಎಷ್ಟಿದೆ, ನಾನು ಎಲ್ಲಿ ಮಾರಬಹುದ. ಬಟ್ ಒಂದು ಈ ರೀತಿ ಒಂದು ಸಾಮೂಹಿಕವಾಗಿ ಗುಂಪು ರೈತರು ಗುಂಪು ಮಾಡಿಕೊಂಡು ನಾವು ಟ್ರೇಡಿಂಗ್ ಮಾಡಿದ್ದೇ ಆದ್ರೆ, ವ್ಯವಹಾರ ಮಾಡಿದ್ದೇ ಆದ್ರೆ ಲಾಭ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಯಾಕಂದ್ರೆ ಇದ್ರ ಜೊತೆಗೂ ಕೂಡ ಇವತ್ತು ಸಮಗ್ರ ಬೇಸಾಯ ಪದ್ಧತಿ ಮಾಡೋದ್ರ ಜೊತೆಗೆ ನಾವು ಅಲ್ಲಿ ಇನ್ನೊಂದು ಅವಕಾಶ ನಮಗೆ ಸಿಗ್ತದ, ಪಶುಸಂಗೋಪನೆ. ಪಶುಸಂಗೋಪನೆ ಕೂಡ ನಮಗ ಆ ಒಂದು ಸಮಗ್ರ ಬೇಸಾಯ ಪದ್ಧತಿಗಳು ಕೂಡ ಅದನ್ನ ನಾವು ಯಾವುದೇ ಹೆಚ್ಚಿನ ಒಂದು ಖರ್ಚಿಲ್ಲದೆ ತಾಂತ್ರಿಕವಾಗಿ ಅದಕ್ಕೆ ಏನ್ ಬೇಕು ಅವನ್ ತರಬಹುದು. ಬಟ್ ನಿಮ್ಗೆ ಅದಕ್ಕೆ ಸಿಗ್ತಕ್ಕಂತ ಹುಲ್ಲು ಇರ್ಬೋದು, ಯಾವುದೇ ಇರ್ಬೋದು, ನಾವು ಅದನ್ನ ಇವತ್ತು ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಇವೆಲ್ಲ ನಾವು ಬೆಳಿತೀವಿ ಅದ್ರ ಹೊಟ್ಟ ನಾವು ಅವನ್ನೆಲ್ಲ ನಾವು ಪೂರೈಕೆ ಮಾಡಿ ನಮ್ಮ ಕನಿಷ್ಠ ಒಂದು ಎರಡು ಅಥವಾ ಮೂರು ಆಟ ಅಥವಾ ಎರಡು ಎಮ್ಮಿ ಇಂಥವೆಲ್ಲ ನಾವು ಸಮಗ್ರ ಬೇಸಾಯ ಪದ್ಧತಿಯೊಳಗೆ ಇಟ್ಕೊಂಡು ನಮ್ಮ ಆರೋಗ್ಯನೂ ಕೂಡ ಸುಧಾರಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂತ ಮಾತನ್ನು ಹೇಳ್ತಾ, ಮತ್ತು ಇನ್ನು ಕೆಲವು ರೈತರು ಬಹುಶಃ ಹತ್ತಿನೂ ಕೂಡ ನಮ್ಮ ಭಾಗದಾಗಿದೆ, ಅದನ್ನು ಕೂಡ ಬೆಳೆದ ಮೇಲೆ ಮಾರುಕಟ್ಟೆನೂ ಕೂಡ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಮುಖ್ಯವಾಗಿ ಈ ವರ್ಗೀಕರಣ ಅಂತ ಗ್ರೇಡಿಂಗ್ ಅಂತ ಕರಿತೀವಿ. ಗ್ರೇಡಿಂಗ್ ಅಂದ್ರೆ ಅದನ್ನ ಒಂದು ಉತ್ಪಾದನೆಯನ್ನು ಮಾಡಿರತಕ್ಕಂಥ ಉತ್ಪಾದನೆಯನ್ನ ಅವಕ್ಕ ಫಿಸಿಕಲ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಶೇಪ್, ಕಲರ್, ಇವನ್ನೆಲ್ಲ ಎಲ್ಲಾನು ನಾವು ಗುಣಗಳನ್ನ ಸೇರಿಸೋದನ್ನ ಗ್ರೇಡಿಂಗ್ ಅಂತ ಮಾಡ್ತೀವಿ. ಸೊ ಇದು ಹಾರ್ಟಿಕಲ್ಚರ್ ಕ್ರಾಪ್ ತೋಟಗಾರಿಕೆ ಬೆಳೆಗಳಲ್ಲೂ ಕೂಡ ಬರ್ತದೆ. ಅದೇ ರೀತಿ ಈ ಹತ್ತಿ ಒಳಗ ವರ್ಗೀಕರಣ ಅಂತ ಮಾಡ್ತಾರೆ. ಈ ಹತ್ತಿಕರಣ ವರ್ಗೀಕರಣ ಮುಖ್ಯವಾಗಿ ಮೂರು ಪ್ರಕಾರಗಳಲ್ಲಿ ಆಗ್ತದೆ. ಒಂದು ಐಸಾರ್ ಗ್ರೇಡಿಂಗ್ ಅಂತ ಕರಿತೀವಿ, ಅಂದ್ರೆ ನೋಡೋದ್ರಿಂದ ಯಾವ ಗ್ರೇಡ್ ಇದೆ ಅಂತ ಅಂದ್ರೆ ಇದು ಐಸಾರ್ ಗ್ರೇಡಿಂಗ್. ಇದು ಯಾರು ಹೆಚ್ಚು ಅನುಭವ ಎಲ್ಲ ಅನುಭವ ಏನು ಮಾರುಕಟ್ಟೆಯಲ್ಲಿ ಕಾಟನ್ ಮಾರ್ಕೆಟ್ನಲ್ಲಿ ಇದ್ದಾರೆ, ಇವತ್ತು ನಾವು ನೋಡ್ತೀವಿ ರಾಯಚೂರು ಕಾಟನ್ ಮಾರ್ಕೆಟ್ನಲ್ಲಿ ಇದು ನಮ್ಗೆ ಅವ್ರ ಜೊತೆ ಆದಂತ ಒಂದು ಅನುಭವ. ಅವ್ರು ಬರೀ ಐಸಾರ್ ಜನ ಹೇಳ್ತಿದ್ರು ಇದು ಯಾಕೆ ಗ್ರೇಡ್ ನಾಗ ಬರ್ತದೆ ಅಂತೇಳಿ. ಅವಾಗ ನಾವು ಸರ್ವೆ ಗಿರೋ ಮಾಡಕ್ ಹೋಗ್ತೀವಿ, ಅವ್ರ ಜೊತೆ ನಾವು ಸಂವಾದ ಮಾಡಿದಾಗ ನಮಗೂ ಆಶ್ಚರ್ಯ ಆಗೋದು, ಯಾಕಂದ್ರೆ ಬರೀ ನೋಡಿದ ತಕ್ಷಣ ಅವ್ರು ಗ್ರೇಡ್ ಹೇಳೋರು, ಇವಾಗ ನಾವು ಅವಾಗಿನೇ ಕಲಿತಾ ಇದ್ದೀವಿ. ಬಟ್ ಐಸೈಡ್ ಗ್ರೇಡಿಂಗ್ ಅಂದ್ರೆ ಅವ್ರ ಅನುಭವ ಆಧಾರದ ಮೇಲೆ ಅವರು ಈ ಗ್ರೇಡಿಂಗ್ ಬರ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಸೈಂಟಿಫಿಕ್ ಗ್ರೇಡಿಂಗ್. ಸೈಂಟಿಫಿಕ್ ಗ್ರೇಡಿಂಗ್ ಅಂತ ಅದರಲ್ಲಿ ಕಲರ್ ಇದೆ, ಶುಭ್ರತೆ ಕಾಪಾಡೋದು, ಅದರಲ್ಲಿ ಯಾವುದೇ ಕಸಕಡ್ಡಿ ಇರಬಾರ್ದು, ಈ ರೀತಿ ಕೆಲವೊಂದು ಅದಕ್ಕೆ ಒಂದು ಯಾಡ್ ಸಿಕ್ಕದ. ಆಮೇಲೆ ಅಗ್ಮಾರ್ ಗ್ರೇಡಿಂಗ್ ಅಂತ ಬರ್ತದೆ, ಮೂರನೇದು ಅಗ್ಮಾರ್ ಗ್ರೇಡಿಂಗ್. ಅದು ಕೂಡ ಅಲ್ಲಿ ಒಂದು ಇವತ್ತು ನಾವೇನು ಹತ್ತಿ ಕಪಾಸ್ ಅಂತ ಏನ್ ಕರಿತೀವಿಲ್ಲ, ಆ ಹತ್ತಿ ಶುಭ್ರತೆ ಸ್ವಚ್ಛತೆ ಮತ್ತೆಲ್ಲವೂ ನೋಡಿ, ಅದ್ರ ಜೊತೆಗೆ ಜಸ್ಟ್ ಹಿಂಗ್ ಹತ್ತಿ ಒಂದ್ ತೊಳಿ ಹಿಂಗ್ ಹಿಡಿದ್ ಹಿಂಗ ಹಿಂಜಿ ನೋಡಿದ್ರ ಅದು ಥ್ರೆಡ್ ಬಂತಂದ್ರ ಅದಕ್ಕೆ ನಾವೇನು ನೂಲ ಹಿಂಗ್ ಹಿಂಜಿದಾಗ ಅದು ಎಷ್ಟು ಸ್ಟ್ರೆಚ್ ಆಗ್ತದ ಅದ್ರ ಮೇಲೆ ರೇಟ್ ಫಿಕ್ಸ್ ಆಗ್ತದೆ. ಸೊ ಈ ರೀತಿ ವರ್ಗೀಕರಣ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಇದಾವೆ, ಯಾಕಂದ್ರೆ ಒಂದೇ ಅಲ್ಲ ಬಹಳಷ್ಟು ಕೃಷಿ ಉತ್ಪನ್ನಗಳಿದಾವೆ, ಅದರದೇ ಆದಂತಹ ಗ್ರೇಡಿಂಗ್ ಅಥವಾ ಮಾರುಕಟ್ಟೆಗಳ ಇದಾವೆ. ಮತ್ತು ಈ ಒಂದು ವೇದಿಕೆಯಲ್ಲಿ ಈ ಬೇಳೆಕಾಳು ಮಾರಾಟ ಮತ್ತು ಇತರ ಕೆಲವಷ್ಟು ಚರ್ಚೆ ಮಾಡಿದೆ. ಇದಲ್ಲದೆ ಮತ್ತೆ ತಮಗೇನಾದರೂ ಉತ್ಪನ್ನಗಳ ಮಾರುಕಟ್ಟೆ ಬಗ್ಗೆ ತಮಗೇನಾದರೂ ಮಾಹಿತಿ ಬೇಕಿದ್ದಲ್ಲಿ ಸಲಹಾ ಸಮಿತಿಯಲ್ಲಿ ಬಂದು ಕೇಳಬಹುದು, ಅಥವಾ ನಮ್ಮ ನಂಬರ್ ಇಟ್ಟುಕೊಳ್ಳ್ರಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ತಮಗೆ ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಹೆಸರು ಡಾಕ್ಟರ್ ಮಹಾಂತೇಶ್ ತೆಗ್ಗಿ ಅಂತೇಳಿ. ನನ್ನ ಸೆಲ್ ಫೋನ್ ನಂಬರ್ 9880640287. ನಂಬರ್ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, 9880640287. ಎಲ್ಲರಿಗೂ ತಮಗೆ ಸಿರಸಾ ನಮಸ್ಕಾರ ಮಾಡಿ ನನ್ನ ಒಂದು ಭಾಷಣಕ್ಕೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಕಡೆಯು ಬೆಳೆದರೇನು ಕಲಬುರ್ಗಿ ತೊಗರಿಗೆ ಸಾಟಿ ಏನು, ಎಲ್ಲ ಕಡೆಯು ಬೆಳೆದರೇನು ಕಲಬುರ್ಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ. ನಮ್ಮನೆ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು, ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು. ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ಸಾರಜನಕ ಹಿಡಿಯುತ್ತಾದ ಮಣ್ಣಿಗೆ ಸಿರಿಯ ತುಂಬುತ್ತಾದ, ಸಾರಜನಕ ಹಿಡಿಯುತ್ತಾದ ಮಣ್ಣಿಗೆ ಸಿರಿಯ ತುಂಬುತ್ತಾದ, ಖುಷಿ ಖುಷಿಗೆ ಹೊಂದುತ್ತಾದ ನಮಗೆ ಖುಷಿಯ ನೀಡುತ್ತಾದ, ಖುಷಿ ಖುಷಿಗೆ ಹೊಂದುತ್ತಾದ ನಮಗೆ ಖುಷಿಯ ನೀಡುತ್ತಾದ. ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ವಿಜಯಪುರದ ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂವೈ ತೆಗ್ಗಿ ಅವರ ಧ್ವನಿಮುದ್ರಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-425-8330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜಾತ ಮುತ್ತಿನಂತ ಜನ ಕೇಳರಿ, ಜಾತರಂಗ ಮಾಡಬೇಕು, ಹಳಿ ಬಟ್ಟಿ ಹರಿದು ಹೊಸ ಕೌದಿ ಹೊಲದಾಂಗ ಬಾಳೆ ಮಾಡಬೇಕು, ಹೊತ್ತುಕೊಂಡು ಹೊರದಾಂಗಿರಬೇಕು, ಬಾಳೆ ಮಾಡಬೇಕು, ಹೊತ್ತುಕೊಂಡು ಹೊರದಾಂಗಿರಬೇಕು. ಜಾತ ಮುತ್ತಿನಂತ ಜನ ಕೇಳರಿ, ಜಾತರಂಗ ಮಾಡಬೇಕು, ನಾವು ನೀವು ಜಾತರಂಗ ಮಾಡಬೇಕು, ಹಳೆ ಬಟ್ಟೆ ಹರಿದು ಹೊಸ ಕೌದಿ ಹೊಲದಾಂಗ ಬಾಳೆ ಮಾಡಬೇಕು, ಹೊತ್ತುಕೊಂಡು ಬಾಳೆ ಮಾಡಬೇಕು, ಹೊತ್ತುಕೊಂಡು ಹೊರದಾಗಿರಬೇಕು. ತಾಯಿಯ ಗರ್ಭದ ಒಳಗಿನಿಂದ ಬಂದದೆ ಮೊದಲ ಘಟ್ಟು, ತಾಯಿಯ ಗರ್ಭದ ಒಳಗಿನಿಂದ ಬಂದದೆ ಮೊದಲ ಘಟ್ಟು, ಗಮ ಗಮ ನಾರು ನಾರಿಗೆ ಸೋತದದು ಎರಡನೇ ಪೆಟ್ಟು, ಗಮ ಗಮ ನಾರು ನಾರಿಗೆ ಸೋತದದು ಎರಡನೇ ಪೆಟ್ಟು, ಒಳಗಿನ ಜಳಕ ಜೀವ ಿ ಮುದ್ದಿಯಾದ ಮುಪ್ಪು, ಒಳಗಿನ ಜಳಕ ಜೀವ ಅರಳಿಯಾಗಿ ಮುದ್ದಿಯಾದ ಮುಪ್ಪು, ಮೂರರ ನಡುಕ ಮೂರನೇ ಕಣ್ಣು ಕಳ್ಕೊಂಡದ್ದು ತಪ್ಪು, ಇದು ಬಹಳ ದೊಡ್ಡ ತಪ್ಪು. ಜಾತ ಮುತ್ತಿನಂತ ಜನ ಕೇಳರಿ, ಜಾತರಂಗ ಮಾಡಬೇಕು, ನಾವು ನೀವು ಜಾತರಂಗ ಮಾಡಬೇಕು, ಹಳೆ ಬಟ್ಟೆ ಹರಿದು ಹೊಸ ಕೌದಿ ಹೊಲದಂಗ ಬಾಳೆ ಮಾಡಬೇಕು, ಹೊತ್ತುಕೊಂಡು ಹೊರದಾಂಗಿರಬೇಕು, ಬಾಳೆ ಮಾಡಬೇಕು, ಹೊತ್ತುಕೊಂಡು ಹೊರದಾಂಗಿರಬೇಕು. ದನ ಹರ್ಕೊಂಡು ಮೇಯಲು ಕರ ಕಳೆದ ಹೋತು, ತುಡುಗದನ ಹರ್ಕೊಂಡು ಮೇಯಲು ಕರ ಕಳೆದ ಹೋತು, ತುಡುಗದನ ಹರ್ಕೊಂಡು ಮೇಯಲು ಕರ ಕಳೆದ ಹೋತು, ಕಣ್ಣ ಮುಂದ ಹುಲ್ಲ ಬಣವೆ ಕೂತುಗೊಂಡು ದುರ್ಬುದ್ಧಕ ಬಂತು, ಈ ದುರ್ಬುದ್ಧಕ ಬಂತು. ಬೀಜಕ್ಕಾದರ ಬೆಳೆಯ ಚಿಂತೆಯಾಕ ತೆರಿ ಅಂತ ಚಕ್ಷು, ಬೀಜಕ್ಕಾದರ ಬೆಳೆಯ ಚಿಂತೆಯಾಕ ತೆರಿ ಅಂತ ಚಕ್ಷು, ಬೀಜಕ್ಕಾದರ ಬೆಳೆಯ ಚಿಂತೆಯಾಕ ತೆರಿ ಅಂತ ಚಕ್ಷು. ಬೆಳಿ ಹುಡುಕಿಕೊಂಡು ಮಳಿ ಬರ್ತದ ಸರ್ವೇಶ್ವರ ಸಾಕ್ಷು, ಆ ಸಿದ್ದೇಶ್ವರ ಸಾಕ್ಷು. ಜಾತ ಮುತ್ತಿನತ್ತ ಜನ ಕೇಳಲಿ ಜಾತರಂಗ ಮಾಡಬೇಕು, ನಾವು ನೀವು ಜಾತರಂಗ ಮಾಡಬೇಕು. ಹಳಿ ಬಟ್ಟೆ ಹರಿದು ಹೊಸ ಕೌಲಿ ಹೊಲದಂಗ ಬಾಳೆ ಮಾಡಬೇಕು, ಹತ್ತುಕೊಂಡು ಹೊರದಾಂಗಿರಬೇಕು. ಬಾಳೆ ಮಾಡಬೇಕು ಹೊತ್ತುಕೊಂಡು ಹೊರದಾಂಗಿರಬೇಕು. ಜಾತರೆಂದರ ಜಾತರೆಲ್ಲ ಇದು, ಜಾತರೆಂದರ ಜಾತರೆಲ್ಲ ಇದು ಮೂರು ದಿನದ ಸಂತು, ಜಾತರೆಂದರ ಜಾತರೆಲ್ಲ ಇದು ಮೂರು ದಿನದ ಸಂತು. ಮನಸ್ಸಂಬು ಮಿಕ್ಕದ ಹೊಟ್ಟಿ ತುಂಬಸಾಕ್ ಹೋಗಿ ಹೊಟ್ಟಿ ಹರ್ಕೊಂಡ ಕುಂತು, ನೀ ಹೊಟ್ಟಿ ಹರ್ಕೊಂಡ ಕುಂತು. ಸಂತಿಲಿ ನರೆದ ಗಂಟಿ ಚೌಡರಿಗೆ ಗಂಟಕ ಜೀವ ಭ್ರಾಂತು, ಸಂತಿಲಿ ನರೆದ ಗಂಟಿ ಚೌಡರಿಗೆ ಗಂಟಕ ಜೀವ ಭ್ರಾಂತು, ಸಂತಿಲಿ ನರೆದ ಗಂಟಿ ಚೌಡರಿಗೆ ಗಂಟಕ ಜೀವ ಭ್ರಾಂತು. ಕೊಣ್ಣೂರ ತಿನ್ನುವಾಯಿ ಕಂದ ಬಾಪುಗಾಗಿರ್ ಮಲ್ಲನ ಚಿಂತು, ಆಗಿರ್ ಮಲ್ಲನ ಚಿಂತು. ಜಾತ ಮುತ್ತಿನತ್ತ ಜನ ಕೇಳರೆ ಜಾತರಂಗ ಮಾಡಬೇಕು, ನಾವು ನೀವು ಜಾತರಂಗ ಮಾಡಬೇಕು. ಹಳೆ ಬಟ್ಟೆ ಹರಿದು ಹೊಸ ಕೌಲಿ ಹೊಲದಂಗ ಬಾಳೆ ಮಾಡಬೇಕು, ಹತ್ತುಕೊಂಡು ಹೊರದಾಂಗಿರಬೇಕು. ಬಾಳೆ ಮಾಡಬೇಕು ಹತ್ತುಕೊಂಡು ಹೊರದಾಂಗಿರಬೇಕು, ಹೊರದಾಂಗಿರಬೇಕು. ಅಂದರ ಸ್ವರ್ಗ ಅಂದರ ನರಕ, ಅಂದರ ಸ್ವರ್ಗ ಅಂದರ ನರಕ. ಸ್ವರ್ಗ ನರಕದ ನಡುವೆ, ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀ ಆತಕೋ. ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀ ಆತಕೋ. ಹೂ ಅಂದರ ಸ್ವರ್ಗ ಹೂ ಅಂದರ ನರಕ. ನಾನು ನೀನಂದರ ಜೀವ ಜೀವರ ಜಾಲ, ನಾನು ನೀನಂದರ ಜೀವ ಜೀವರ ಜಾಲ. ನನ ನಿನಗ ಮೂಲ ಸೆಲಿಯಾವು